ಮಲ್ಲಿಗೆ ಎಷ್ಟು ಎಕರೆ ಹಾಕಿದ್ರಿ ಸರ್? ಮಲ್ಲಿಗೆ ಇರೋದು 180 ಗಿಡ ಸರ್. ಅಷ್ಟೇನಾ? ಅಷ್ಟೇ ಸರ್, ಒಂದು ಕಾಲು ಎಕರೆ. ಕನಕಾಂಬ್ರಿ? ಕನಕಾಂಬ್ರಿ ಒಂದು ಈಗ ಒಂದು 3,000 ಆಗಿ ಹೆಚ್ಚಿನ ಸರ್, ಅದೊಂದು 5 ಕಾಲು ಎಕರೆ. ಈಗ ನಿಮ್ಮಂಥ ಯುವಕರಿಗೆ ಈಗ ಒಂದು ಬದುಕೊಂದು ಸವಾಲಾಗಿದೆ, ಕೊರೋನಾ ಕಾರಣದಿಂದ ಆಗಿರ್ಬೋದು, ಮತ್ತೆ ಈ ವಯಸ್ಸಿಗೆ 25 ವರ್ಷಕ್ಕೆ ಬರ್ತಿದ್ದಾಗೆ ನಿಮಗೆ ಜವಾಬ್ದಾರಿ ಜಾಸ್ತಿ, ಬದುಕಿನ ಆಯ್ಕೆಗಾಗಿ ಹಾತೊರಿತಾ ಇರ್ತೀರ. ಕೆಲಸ ಮಾಡಲು ಅಥವಾ ನೌಕರಿ ತಗೊಳ್ಳು ಅಥವಾ ಬೇರೆ ಏನಾದರೂ ಬಿಸ್ನೆಸ್ ಮಾಡಲು ಅಥವಾ ಇನ್ನೆಲ್ಲೋ ಬೇರೆ ಕಂಪನಿಗಳಲ್ಲಿ ಕೆಲಸಕ್ಕೆ ಹೋಗಲು, ಬೆಂಗಳೂರಿಗೆ ಹೋಗಲು, ಇನ್ನೆಲ್ಲೋ ಹೋಗಲು, ಮತ್ತೆ ಹೋಗಲು, ಹೀಗೆ ಎಲ್ಲ ಯೋಚನೆಗಳು ಬರ್ತಾ ಇರ್ತವೆ. ಅಥವಾ ಇಲ್ಲೇ ಇದ್ದು ನಾನೇನಾದರೂ ನನ್ನ ಬದುಕನ್ನು ಕಂಡುಕೊಳ್ಳು, ಈ ಥರದ್ದೆಲ್ಲ ಬರ್ತಾ ಇರ್ತದೆ. ಹೀಗೆ ಆಲೋಚನೆಗಳು ಬಂದಾಗ ನೀವು, ನಿಮಗೆ ಈ ಆಲೋಚನೆಗಳು ಬಂದಿದ್ದಾವೆ ಅಂತಲೂ ನಾನು ಅನ್ಕೊಳ್ತೀನಿ. ಬಂದ್ರೆ ಹೀಗೆ ಬಂದಾಗ ನಿಮ್ಮ ಆಯ್ಕೆ ಏನಾಗಿತ್ತು? ಸರ್, ಈಗ ನನಗೆ ಎಜುಕೇಷನ್ ಯಾವಾಗ ಮುಗೀತು ಅವಾಗಲಿಂದ ನನ್ನ ಕಾಂಪಿಟೇಟಿವ್ ಎಕ್ಸಾಮಿಗೆ ಓದಕ್ಕೆ ಅಂತ ಒಂದು ಧಾರವಾಡಕ್ಕೆ 2-3 ತಿಂಗಳು ಓದೆ ಸರ್. ಧಾರವಾಡದಲ್ಲಿ ಓದಿ ಕಾಂಪಿಟೇಟಿವ್ ಎಕ್ಸಾಮ್ ಪಾಸ್ ಮಾಡಿದೆ. ಅದರಲ್ಲಿ ಸಮಥಿಂಗ್ ಪಾಯಿಂಟ್ ನಂಗೆ ಓದ್ತು ಸರ್, ಸಿವಿಲ್ ಹೋಗಿತ್ತು ಓದು. ಹಂಗಾಗಿ ಏನಾದ್ರು ಹಿತಾಶ ಆಯಿತು ಅಂತಾರೆ, ನನಗೆ ಒಂದ್ಸಲ ಬೇಜಾರು ಹತಾಶ ಆಯ್ತು. ಹಂಗಾಗಿ ಏನಾಯ್ತು, ಏನ್ ಮಾಡ್ಬೇಕಪ್ಪ, ಇದೊಂದು ಕೊರೋನಾ ಒಂದು ಎಫರ್ಟ್ ಇರೋದು. ಅದಕ್ಕೆ ಊರಿಗೆ ಬಂದೆ ಸರ್. ಊರಿಗೆ ಬಂದು ಈಗ ನಾನು ಮಲ್ಲಿಗೆಯಿಂದ ನಾವು ಊಟ ಮಾಡ್ತೀವಿ, ಜೀವನ ಮಾಡ್ತಾ ಇದ್ವಿ ನಾವು. ಅದಕ್ಕೆ ಆಗಿನೇ ಅದನ್ನೇ ಒಂದು ಇದನ್ನ ಇನ್ಸ್ವಲ್ಪ ಇಂಪ್ರೂವ್ ಮಾಡಿದ್ರೆ ಹೆಂಗೆ, ಸ್ವಲ್ಪ ಆಳಿನ ವ್ಯವಸ್ಥೆ, ಆಮೇಲೆ ಲೇಬರ್ ಖರ್ಚು, ಈಗ ಸ್ವಲ್ಪ ಮಲ್ಲಿಗೆ ಇನ್ಸ್ವಲ್ಪ ಹೆಚ್ಚಿಗೆ ಮಾಡ್ಬೋದು. ಏನೇನು ಮಾಡಿದ್ರಿ ನೀವು? ಏನ ಹತ್ರ ಹೊಸತರನ್ನ ಹೊಸತರ ಅಂದ್ರೆ ಸರ್, ಏನ್ ಮಾಡಿದ್ರಿ ನಿಮ್ಮ ಈಗ ನಮ್ಮ ಮಲ್ಲಿಗೆಗೆ ಸರ್? ನೀರಿಂದು ಬಹಳ ಪ್ರಾಬ್ಲಮ್ ಇತ್ತು ಸರ್, ನೀರಿಂದು. ಹಂಗಾಗಿ ನಾನು ಏನ್ ಮಾಡಿದೆ, ಡ್ರಿಪ್ಲಿಕೇಶನ್ ಮಾಡಿದ್ ಸರ್. ಡ್ರಿಪ್ರಿಗೇಷನ್ ಮಾಡಿಸಿದ್ದಿಲ್ವಾ? ಇಲ್ಲ ಸರ್, ಫಸ್ಟ್ ಗೆ ನಾವು ಬೆರಡ್ ನೀರ್ ತಗೊಂಡು ಕಟ್ ನೀರ್ ಮಾಡ್ತಿದ್ವಿ ಸರ್. ಅಂದ್ರೆ ಇದನ್ ಮಾಡಿ ಗುಂಡಿ ಮಾಡಿ ಕಟ್ತಿದ್ವಿ ಸರ್. ಈಗ ಏನ್ ಮಾಡಿದ್ವಿ, ಡ್ರಿಪ್ರಿಗೇಷನ್ ಮಾಡಿದ್ವಿ ಸರ್ ಗವರ್ಮೆಂಟ್ ಕಡೆಯಿಂದ. ಇದನ್ನ ಹೊಡೆದಲ್ಲಿಕ್ಕೆ ಡ್ರಿಪ್ರಿಗೇಷನ್ ಮಾಡಿಸಿದ್ವಿ, ಮಾಡಿಸಿ ಈಗ ಡ್ರಿಪ್ ಇಲ್ಲದ ನಮಗೆ ಸ್ವಲ್ಪ ಮುಖಲಿಂದ ಸರ್ ಇರೋದು, ಅದರಲ್ಲೇ ತೂಗಿಸ್ತದೆ. ಹೌದಾ? ಸಫಿಸಿಯಂಟ್ ನೀರ್ ಸಿಗ್ತಾ ಇದೆ ಈಗ, ಅದು ಸಾಕಾಗ್ತದ? ಅದಕ್ಕೆ ಸರಿ, ಈ ಮಳೆಗಾಲ ಸ್ವಲ್ಪ ಇದೆ, ಸ್ವಲ್ಪ ಚೆನ್ನಾಗಿರ್ತದೆ, ಅದಕ್ಕೂ ಸರಿ ಹೋಯ್ತು. ಸರಿ ಹೋಗಿದೆ. ನಾಳೆ ಬೇಸಿಗೆಗೆ ಸ್ವಲ್ಪ ಕಡಿಮೆ ಆಗುತ್ತೆ ಸರ್, ಅವಾಗ ಸ್ವಲ್ಪ ನಾವು ಬೇಸಿಗೆ ಕಡಿಮೆ ಆದ್ರೆ ಬೋರ್ವೆಲ್ ನೋಡುತ್ತ ಬೇರೆ ಇನ್ನೊಂದು ಹಾಕ್ಸ್ಬೇಕಪ್ಪ ಅನ್ಸುತ್ತೆ. ಈಗ ಒಂದು ಬೋರ್ ಹಾಕ್ಸಿದಿರ? ಏನು ಹಾಕ್ಸಿದಿರಾ? ಟೋಟಲಿ 8 ಬೋರ್ ಸರ್. 8 ಬೋರ್ ಹಾಕ್ಸಿದ್ರಿ? 8 ಬೋರ್. 8 ಬೋರ್ ಸಹಿತ ನಿಮ್ಗೆ ಫೇಲ್ಯೂರ್ ಅಲ್ವಾ? ಫೇಲ್ಯೂರ್ ಸರ್. ಒಂದ್ ಬೋರು ಬಿಡುತ್ತೆ ಸರ್, ಒಂದ್ ವರ್ಷ ನಡೀತೆ, ಮುಕ್ಕಲಿಂಚ್ ಒಂದ್ ಇಂಚ್ ಬಿಡುತ್ತೆ, ಒಂದ್ ವರ್ಷ ನಡೀತೆ, ಆಮೇಲೆ ಮತ್ತೆ ನೀರಿನ ಇದು ಮಳೆ ಪ್ರಮಾಣ ಇರೋದಕ್ಕಿಂತ ಮತ್ತೆ ಬತ್ತೆ ಹೋಗ್ಬಿಡುತ್ತೆ. ಈಗ ಹಂಗಾಗಿನ ಇನ್ನೊಂದು ಈಗ ಸ್ಟಾರ್ಟಿಂಗ್ ಸರ್, ಇದೊಂದೇ ಲಾಸ್ಟ್ ಏನ್ ಮಾಡಿದ್ವಿ, ದುರ್ಲಿಷ್ಟ ಕರೆಸಿ ಒಂದು ಅವ್ರದೇ ಒಂದು ಪಾಯಿಂಟ್ ನೋಡಿಸಿದೆ, 60 ಬಿತ್ತು ಸರ್ ಮುಕ್ಕಲಿಂಚ್. ಅದನ್ನೇ ನಾನು ಡ್ರಿಪ್ಲಿಕೇಶನ್ ಮಾಡೀನಿ ಸರ್. ಈಗ ಡ್ರಿಪ್ ಮಾಡಿಸಿ ಈಗ ಮಲ್ಲಿಗೆ ಕನಕಾಂಬ್ರಿ ಎರಡಕ್ಕೂ ಡ್ರಿಪ್ ಮಾಡ್ಬಿಡಿ ಸರ್, ಹನಿ ನೀರಾವರಿ. ಅದರಿಂದನೇ ಸ್ವಲ್ಪ ನಮಗೂ ಅನುಕೂಲ ಆಗಿದೆ ಸರ್, ಡ್ರಿಪ್ಲಿಕೇಶನ್ ಇಂದಲೇ ಅನುಕೂಲ ಸರ್. ನೀರಿನ ಉಳಿತಾಯ ಹೌದು, ಈಗ ನಮ್ಗೆ ಅದರಿಂದ ಈಗ ಕಟ್ಟಿ ಕಟ್ಟಕ್ಕಾಗಲ್ಲ ಸರ್ ಆ ನೀರಿನಲ್ಲಿ. ಹಂಗಾಗಿ ಡ್ರಿಪ್ ಇನ್ಸನ್ ಸರ್. ಈಗ ಒಂದು ನೀವು ಜವಾಬ್ದಾರಿಯಿಂದ ತೆಗೆದುಕೊಂಡು ಡ್ರಿಪ್ ಇರಿಗೇಷನ್ಗೆ ಮುಂದಾಗಿದೆ. ನೀರಿನ ಅಭಾವ ಇದೆ, ಮಳೆ ಪ್ರಮಾಣ ಇಲ್ಲಿ ಕಡಿಮೆ. ಅದೇ ಬೋರಿಲ್ ಬಗ್ಗೆ ಒಂದು ಇದು ಮಾಡಿದ್ ಸರ್, ಇಂಗು ಗುಂಡಿ ಅಂತಂದೇಳಿ ಮಾಡಿದ್ವಿ. ಇಂಗು ಗುಂಡಿ ಮಾಡಿಸಿನಿ ಸರ್, ಇಂಗು ಗುಂಡಿ ಮಾಡಿಸಿ ಆ ನೀರು ಬಂದ್ರೆ ಶೇಖರಣೆ ಆಗ್ಬೇಕು ಸರ್. ಶೇಖರಣೆ ಆಗಿ ರೀಚಾರ್ಜ್ ಬೋರ್ ರೀಚಾರ್ಜ್ ಆಗ್ತಿದ್ಯಾ? ಹ್ಞೂ ಸರ್. ಆ ಫೀಲ್ ಬಂದು ನಿಮ್ಗೆ ಅನುಭವ ಬಂದಿದೆ? ಅನುಭವ ಆಗಿದೆ ಸರ್. ನೀರು ಜಾಸ್ತಿ ಆಗಿದೆ? ನೀರು ಜಾಸ್ತಿ ಆಗಿದೆ ಸರ್. ಆ ಬರೋ ನೀರು ರೋಡಿಂದ ನೀರೆಲ್ಲ ಬಂದು ಆ ಶೇಖರಣೆ ಆಗಿ ರೀಚಾರ್ಜ್ ಆಗುತ್ತೆ ಸರ್. ಇದಕ್ಕೆ ಎಲ್ಲಿಂದ ನೀವು ಮಾಹಿತಿಯನ್ನು ತಗೊಳ್ರಿ ಸರ್? ಇದೇನ್ ಮಾಡಿದ್ವಿ ಅಂದ್ರೆ, ನಾವು ಗ್ರಾಮ ಪಂಚಾಯತಿಯಲ್ಲಿ ಈ ತರ ಇಂಗುಂಡಿ ಅಂತಂದ್ರೆ ಸ್ಕೀಮ್ ಬಂತು ಸರ್. ಅದ್ರಲ್ಲಿ ಏನ್ ಮಾಡಿದ್ವಿ, ನಾವು ಇಂಗುಂಡಿಗಳನ್ನ ನೋಡಿದ್ವಿ, ಬೋರ್ ಬರ ನೀರನ್ನ ನಂದು ಒಂದು ಮಾಡಿಸ್ಬೇಕಂತ ಸರ್. ಯಾಕಂದ್ರೆ ಅದೊಂದು ನನಗೆ ಫಸ್ಟ್ ಗೆ ತಲೆಗಿದೆ ಸರ್. ಯಾಕಂದ್ರೆ ಇಂಗುಂಡಿಗೆ ಸ್ವಲ್ಪ ಬೋರ್ ರೀಚಾರ್ಜ್ ಆಗ್ಬೇಕಂದ್ರೆ ನೀರಿನ ಶೇಖರಣೆ ಎಲ್ಲ ಆಗ್ಬೇಕು ಅಂತಂದೇಳಿ ನಾನು ಏನ್ ಮಾಡಿದೆ, ಅದೊಂದು ಸ್ಕೀಮ್ ಇತ್ತು, ಎಷ್ಟು 15,000 ರೂಪಾಯಿ ಕೊಡ್ತಾನೆ ಸರ್ ಅದು ಇಂಗುಂಡಿ ಮಾಡಿಸಿದ್ರೆ. ಅದ್ರಲ್ಲಿ ನಾನೇನ್ ಮಾಡಿದೆ, ಅದು ಅವ್ರು ಬರೋದು ಡೌಟ್ ಐತಿ, ಒಟ್ಟು ನಾನು ಮಾಡಿಸಿದ್ರೆ ನನಗೆ ರೀಚಾರ್ಜ್ ಆತಂದ್ರೆ ಅಲ್ಲೇ ಬಂದು ನಂದು ಅಂತಂದೇಳಿ ರೀಚಾರ್ಜ್ ಮಾಡಿಸಿ ಅಂದ್ರೆ ಒಂದು 20-20 ಅಡಲ ತೆಗೆಸಿದೆ. ಅಡಲ 20-30 ಉದ್ದ 20 ಅಗಲ ತೆಗೆಸಿ ಅದರಲ್ಲಿ ಬೌಂಡರ್ಸು ಬೆಂಚಿ ಉಸುಗು ಎಲ್ಲ ಮಿಕ್ಸ್ ಮಾಡಿ ಹಾಕಿ ಕಟ್ಸಿನಿ ಸರ್. ಈಗ ಅದರಲ್ಲಿ ನೀರೆಲ್ಲ ಬಂದು ಶೇಖರಣೆ ಆಗಿ ಫಿಲ್ ಆಗಿ ಹೋತಪ್ಪ ಅಂದ್ರೆ ಸ್ವಲ್ಪ ನಮಗೆ ನೀರನ್ನು ಈಗಿನ ನೋಡಿದ್ದಪ್ಪ ಅಂದ್ರೆ ಉತ್ತಮ ಸರ್. ಸ್ವಲ್ಪ ನೀರು ಬಿಡ ಸ್ವಲ್ಪ ಹೆಚ್ಚಿಗೆ ಆಗಿದೆ ಸರ್. ಹೆಚ್ಚಿಗೆ ಆಗಿದೆ ನಿಮ್ಮ ಕೊಳವೆ ಬಾವಿಯಲ್ಲಿ ನೀರು? ನಮ್ಮ ಕೊಳವೆ ಬಾವಿ ಹೆಚ್ಚಿಗೆ ಸರ್. ಆ ಕೊಳವೆ ಬಾವಿಯಲ್ಲಿ ಬಗ್ಲೇ ನಾವು ಹಿಂಗೆ ಉಂಡಿ ಮಾಡಿಸಿದ್ ಸರ್. ಈಗ ಒಂದು ಹನಿ ನೀರಾವರಿಗೆ ಮುಂದಾದ್ರಿ, ಮತ್ತೆ ನಿಮ್ಮ ಕೊಳವೆ ಬಾವಿಯನ್ನ ರೀಚಾರ್ಜ್ ಮಾಡೋದಕ್ಕೆ ಮುಂದಾದ್ರಿ, ಮತ್ತೆ ಏನು ಹೊಸದನ್ನ ಯೋಚನೆ ಮಾಡಿದ್ರಿ? ನೀವು ಗಟ್ಟಿ ನಿಲ್ಲಬೇಕಲ್ವಾ ಈಗ? ಹೌದು ಸರ್, ನಿಲ್ಲಬೇಕು. ನೀವು ಗಟ್ಟಿ ನಿಲ್ಬೇಕು, ನಿಮ್ಮ ಕುಟುಂಬಕ್ಕೂ ನೀವು ಆಸರೆ ಆಗ್ಬೇಕು ಕೃಷಿಯಿಂದ. ಮತ್ತೇನು ಶುರು ಮಾಡಿದ್ರಿ ಸರ್? ಈಗ ಮತ್ತೆ ಮುಂದೆ ಮಾಡ್ಬೇಕಂದ್ರೆ ನೀರಿಂದ ಒಂದು ಸಮಸ್ಯೆ ಸರ್. ನೀರಿದ್ರೆ ಬೇರೆ

ಇಬ್ರು ಮಕ್ಕಳು ನಿಮ್ ತಂದೆಗೆ? ನಾಲ್ಕು ಜನ ಮಕ್ಕಳು. ಇಬ್ರು ಹೆಣ್ಮಕ್ಳು ಏನ್ ಮಾಡ್ತಿದ್ದಾರೆ? ಇಬ್ರು ಹೆಣ್ಮಕ್ಳು ಮದುವೆ. ನಿಮ್ಗೆ ಚಿಕ್ಕವರ ದೊಡ್ಡವರ? ನಮ್ಗಿಂತ ಚಿಕ್ಕವರು. ಚಿಕ್ಕವರು ಅವ್ರದ್ದು ಮದುವೆ ಮಾಡ್ಕೊಟ್ಟಿ. ಈಗ ನೀವು ಇಬ್ರು ಅಣ್ಣ ತಮ್ಮ ನಿಮ್ಮ ಕೃಷಿಗೆ ಆಸರೆ ಆಗ್ಬೇಕು, ನಿಮ್ಮ ಕುಟುಂಬಕ್ಕೂ ಆಸರೆ ಆಗ್ಬೇಕು. ಈಗ ಒಂದು ನೀವು ಒಂದು ಸರ್ಕಾರಿ ನೌಕರಿ ಕಡೆಗೂ ಗಮನ ಹರಿಸಿದ್ರಿ, ಇತ್ತಾಗೆ ಕೃಷಿ ಕಡೆಗೂ ಗಮನ ಹರಿಸಿದ್ರಿ, ಒಂದ್ ಕಡೆಗೆ ನಿಮ್ಗೆ ಇದು ಗೊಂದಲ ದ್ವಂದ್ವ ಅಂತ ಅನಿಸಿದ್ಯಾ ಸರ್? ಅನಿಸಿದೆ ಸರ್. ಆದ್ರೆ ನನಗೆ ಯಾಕಂದ್ರೆ ಈಗ ನಾವು ಸ್ಟಾರ್ಟಿಂಗ್ ಇಂದ ನನಗೆ ಒಂದು ಗೋಲತ್ ಸರ್, ಅದು ಮಾಡ್ಲೇಬೇಕು ನಾವು. ಈಗ ಅದ್ರದ್ದು ಅದನ್ನ ಮಾಡಿದ್ರೆ ಏನ್ ಗೋಲು? ಸಿವಿಲ್ ಪೊಲೀಸ್ ಆಗ್ಬೇಕು, ಆಗ್ಲೇಬೇಕಂತ. ಅದಕ್ಕೆ ತಕ್ಕಂಗೆ ಫಿಸಿಕಲ್ ಎಲ್ಲ ಆಲ್ರೆಡಿ ಫಿಟ್ ಇದ್ದೀರಾ ನೀವು? ಹ್ಞೂ ಸರ್, ಫಿಸಿಕಲ್ ಆಲ್ರೆಡಿ ಪಾಸ್ ಆಗಿದೆ ಸರ್. ಫಿಸಿಕಲ್ ಪಾಸ್ ಆಗಿ ಸಿ ಟಿ ಬರೀದ್ ಸರ್, ಅದರಲ್ಲಿ ಸಮಥಿಂಗ್ 3.9 ಓದ್ತಾರ. ನಮ್ದು ಅದ್ರಿಗೆ ಅಲ್ಲಿ ಕೋಚಿಂಗಿಗೆಲ್ಲ ದುಡ್ಡು ಖರ್ಚಾಗುತ್ತಲ್ವಾ? ಹ್ಞೂ ಸರ್, 45-45 ಸಾವಿರ. ನಿಮ್ಗೆ ಹತ್ತಿರದಲ್ಲಿ ಯಾರಾದ್ರೂ ಆ ಥರದ ಉಚಿತವಾಗಿ ತರಬೇತಿ ಕೊಡುವಂತ ಆ ಥರದ್ದೇನಿಲ್ವಾ ಇಲ್ಲಿ? ಇಲ್ಲಿ ಇತ್ತು ಸರ್, ಮರಬೆಳೆಯಲ್ಲಿ ವೀರೇಶ್ ಸರ್ ಅಂತ ಇದ್ರು ಸರ್, ಅವ್ರ ಹತ್ರ ಕೋಚಿಂಗ್ ಹೋಗಿದ್ದೆ ಸರ್. ಅಂದ್ರೆ ವಾರಕ್ಕೆ ಒಂದ್ಸತಿ ಹೇಳ್ತದೆ ಸರ್. ಇದ್ರ ನಮ್ದು ಏನಾಗ್ಬಿಡುತ್ತೆ ಅಂದ್ರೆ, ಇಲ್ಲಿ ನಾವು ರೈತರಿಗೆ ಮನೆಯಲ್ಲಿ ಓದಬೇಕಂದ್ರೆ ಆಗಲ್ಲ ಸರ್, ಈಗ ಹೊಲಕ್ಕೆ ಹೋಗ್ಲೇಬೇಕಾಗತ್ತೆ. ಹೋಗಿ ಬಂದು ಓದ್ಬೇಕು, ಸ್ಟ್ಯಾಂಡ್ ಆಗ್ಬಿಡ್ತೀವಿ ಸ್ವಲ್ಪ ಓದ್ಬೇಕು ಅನ್ಸುತ್ತೆ. ಹಂಗಾಗಿ ಏನ್ ಮಾಡಿದ್ರೆ ನಾವು ಧಾರವಾಡಕ್ಕೆ ಹೋಗ್ಬೇಕು ಅನ್ನೋದು ಒಂದು ಡಿಸಿಷನ್ ಮಾಡಿದ್ವಿ. ಅಲ್ಲಿ ಹೋಗಿ ನಾನು ಕೆಲಸ ಮಾಡಿದ್ದು, 3 ವರ್ಷ ದುಡ್ಡಿನ ಸರ್, ನನ್ನ ಅಮೌಂಟ್ ಎಲ್ಲ ಕೂಡಿಸ್ಕೊಂಡು ಓದೆ ಸರ್. ಹೋಗಿ ಕೋಚಿಂಗ್ ಕೇಳ್ಕೊಂಡು ಮೊನ್ನೆ ಜನವರಿಯಲ್ಲಿ ಬಂದೆ ಸರ್. ಈ ಕೊರೋನಾ ಎಫರ್ಟ್ ಇವರು ಬಂದ್ಬಿಟ್ಟೆ ಸರ್. ಈ ಪೊಲೀಸ್ ಅನ್ನೋದು ಯಾಕೆ ನಿಮ್ ತಲೆಗೆ ಬಂತು ಸರ್? ಅದನ್ನೇ ನಮ್ದೊಂದು ಗೋಲ್ ಸರ್, ಅದು ನಾನು ಪಿ ಯು ಸಿ ಲೇನೆ ಮಾಡಬೇಕು. ಏನು ಉದ್ದೇಶ ಇದೆ ಸರ್? ಅದು ನಮ್ಮ ಫ್ರೆಂಡ್ಶಿಪ್ ಸರ್ಕಲ್ ಅಲ್ಲಿ ಅದ್ ಮಾಡ್ಲೇಬೇಕು ಅಂತ ನಮ್ ಫ್ರೆಂಡೇ ಆಗಿನ್ ಸರ್. ನಮ್ಮ ಫ್ರೆಂಡ್ಗಳೇ ನಾಟಕ ಆಗಿದೆ ಸರ್, ಹಂಗಾಗಿ ಅದನ್ನು ನಾನು ಮಾಡ್ಲೇಬೇಕು ಅಂತೇಳಿ ಒಂದು ಗೋಲ್ ಸರ್. ಪಿ ಎಸ್ ಐ ಆಗ್ಬಿಡ್ಬೋದು, ಪಿ ಎಸ್ ಐನ ಮಾಡ್ಬೋದು ಸರ್. ಅದನ್ನು ಫಿಸಿಕಲ್ ಪಾಸ್ ಆಗಿ ಬರೆದು ಬಂದೆ ಸರ್ ಪಿ ಎಸ್ ಐನ. ಅದನ್ನು ಅದರಲ್ಲಿ ಪ್ರಬಂಧದಲ್ಲಿ ಕಮ್ಮಿ ಆಗುತ್ತೆ ಸರ್, ಹಂಗಾಗಿ ಒಂದ್ಸತೆ ಸಪ ಆದ್ರೂ ಒಂದ್ಸತೆ ಟ್ರೈ ಮಾಡ್ಬೇಕನ್ನೋದು ನಮ್ದು ಮಾಡ್ಲೇಬೇಕನ್ನೋದು. ನೀವು ಈಗ ಸುಮಾರು 26 ವರ್ಷ ವಯಸ್ಸು ನಿಮಗೆ, ನಿಮ್ಮಂತ ಸ್ನೇಹಿತರಿಗೆ ನಿಮ್ಮಂತ ಯುವಕರಿಗೆ ಏನ್ ಹೇಳಕ್ ಬಯಸ್ತೀರಿ ನೀವು? ಕೃಷಿ ಮತ್ತು ಉದ್ಯೋಗ ಇವುಗಳ ನಡುವೆ ಈ ಆಯ್ಕೆಗಳು ಗೊಂದಲದಲ್ಲಿ ಇರ್ತಾರೆ, ನಿಮಗೆ ಇರ್ತಾರೆ, ಅಂತವ್ರಿಗೆ ಏನ್ ಹೇಳಕ್ ಬಯಸ್ತೀರಿ ಸರ್? ಅಂತವ್ರಿಗೆ ನಾನು ಸಹ ಅನ್ಸ ಅಂದ್ರೆ, ನನಗೇನು ತಿಳ್ಕೊಂಡ್ ಸರ್, ಇಲ್ಲ ಒಂದ್ ಕಡೆನ ಇಡಬೇಕು ಈಗಿನ ಮನೆ ಪರಿಸ್ಥಿತಿ ಏನಾಗ್ಬಿಡ್ತಾನೆ ಸರ್ ನನಗೆ. ಇದೆಲ್ಲ ಈಗ ನೋಡ್ಕೊಂತ ಬಂದಂಗೆಲ್ಲ, ಯಾವ್ದನ್ನ ಒಂದನ ಮಾಡ್ಬೇಕಪ್ಪ, ಈಗ ಎರಡು ಕಡೆಗೆ ಬಂದಲ್ಲ, ಎರಡು ಗುಣಿ ಮೇಲೆ ಕಾರಡಕ್ಕಾಗಲ್ಲ, ಈಗ ಒಂದ್ ಮಾಡ್ಬೇಕು ಅನ್ನೋ ಪರಿಸ್ಥಿತಿ ಮೈಂಡ್ ಬಂದ್ಬಿಡ್ತಾರೆ. ಈಗ ನಿರ್ಧಾರಕ್ಕೆ ಬಂದಿದ್ರೆ, ನಿರ್ಧಾರ ಬಂದ್ಬಿಟ್ಟಿನ ಸರ್. ಯಾವ್ದನ್ನ ಆಯ್ಕೆ ಮಾಡ್ಕೊಂಡ್ರಿ ಈಗ ಕೃಷಿನ? ಈಗ ಏನ್ ಮಾಡ, ಈಗ ಇದೊಂದು ವರ್ಷ ಯಾರು ಏಜ್ ಬರತ್ತೆ ಅಂದ್ರೆ, ಈಗ ಫಿಸಿಕಲ್ ಮುಗಿತ್ ಸರ್. ಹಂಗೆ ಏನ್ ಮಾಡಿದೆ ಅಂದ್ರೆ, ನಾನು ಈಗ ಇಷ್ಟೇ ಇದನ್ನೇ ಓದ್ಕೊಂಡ್ರೆ ಅಪ್ಪರಿಗೆ ನಾನು ಬರೀ ಆಗೋದು ಬೇಡ, ಕೃಷಿ ಕಡೆನೆ ಅವಲಂಬಿ ಅವರಿಗೂ ಕಡಿಮೆ ಮಾಡೋಣ ಬಾರ ಅಂತಂದೇಳಿ, ಕೃಷಿನ ಮಾಡೋಣ ಅಂತಂದೇಳಿ ಈ ಕಡೆಗೆ ಬರ್ಬೋದು. ಒಳ್ಳೇದು ಪ್ರವೀಣ್, ನಿಮ್ಮ ಆಸೆನೂ ಈಡೇರ್ಲಿ, ಕೃಷಿಗೆ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ ಸರ್. ನಾನೇನು ಜೊತೆಗೆ ನಿಮ್ಮ ಉದ್ಯೋಗದ ಕನಸು ಈಡೇರ್ಲಿ ಅಂತ ನಾನು ಆಶಿಸ್ತೇನೆ. ಸರ್ ಥ್ಯಾಂಕ್ ಯು ಸರ್. ಅದೇ ನಂದು ಏನಂತ ಸರ್, ಈಗ ಇದೊಂದು ಮಲ್ಲಿಗೆಯಿಂದನೇ ಸ್ವಲ್ಪ ಏನೋ ಮಾರ್ಕೆಟಿಂಗ್ ಆಗ್ಬೇಕಂತಂದೇಳಿ ನನ್ನೊಂದು ಉದ್ದೇಶ ಸರ್. ಏನು ನಿಮ್ಗೆ ಇಲ್ಲಿ ಇಲ್ಲಿ ಹತ್ತಿರದಲ್ಲಿ ಮಾರ್ಕೆಟಿಂಗ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕಾಗ್ತದೆ ಇಲ್ಲಿ? ಏನ್ ವ್ಯವಸ್ಥೆ ಆಗ್ಬೇಕು ರೈತರಿಗೆ? ರೈತರಿಗೆ ಖರೀದಿದಾರರು ಇಲ್ಲಿಗೆ ಬರ್ಬೇಕಂತನಾ? ಹ್ಞೂ ಸರ್. ಖರೀದಿದಾರರು ಬಂದು ನಿಖರ ಬೆಲೆ ಅಂದ್ರೆ, ಈಗ ಒಂದ್ ನಿಖರ ಬೆಲೆ ಇರ್ಬೇಕು ಸರ್. ನೀವೇ ಇದನ್ನ ಯಾರಾದ್ರೂ ಒಬ್ರು ಹ್ಯಾಂಡಲ್ ಮಾಡ್ಬೋದಲ್ವಾ? ನೀವೇ ಏಜೆನ್ಸಿ ತರ ಮಾಡ್ಕೋಬಹುದಲ್ವಾ ಸರ್? ಈ ಕೊರೋನಾ ಎಫರ್ಟ್ ಇಂದ ನಾನು ಈ ವರ್ಷ ಮಾಡಿದ್ದು ಖರೀದಿ ಮಾಡಿದ್ರ? ಖರೀದಿ ಮಾಡಿ ಎಲ್ಲ ರೈತರಲ್ಲಿ ಕಲೆಕ್ಟ್ ಮಾಡಿಕೊಂಡು ಬೇರೆ ಕಡೆ ಇದು ಮಾಡಿದ್ ಸರ್. ಈ ವರ್ಷದಲ್ಲಿ ಕೊರೋನಾ ಎಫರ್ಟ್ ಫಸ್ಟ್ ಅಂಗಡಿ ಆವಾಗ ತಾಕ್ತಿರ್ ಸರ್, ಬೇರೆ ಬಂದ್ ಮಾಡ್ಬಿಡಿದ್ರು ಹೊಸಪೇಟೆ ಅಂಗಡಿ, ಕೊರೋನಾ ಎಫರ್ಟ್ ಇಂದ ಬಂದಾಗಿತ್ತು ಸರ್. ಈ ವರ್ಷ ಏನ್ ಮಾಡಿದ್ ಸರ್, ನಾವು ಅಲ್ಲೇ ಬಂದ ಅದಕ್ಕೆ ಈ ಮಳೆ ಹೂವೆಲ್ಲ ಹಳ್ಳಲ್ಲಿ ಹೋಗ್ಬಿಡೋದು ಸರ್. ಅದಕ್ಕೆ ಏನ್ ಮಾಡಿದ್ವಿ ನಾವು, ಮತ್ತೆ ಎಲ್ಲ ತುಂಬಿಸ್ಕೊಂಡು ಬೇರೆ ಡೈರೆಕ್ಟ್ ಗ್ರಾಹಕ ಖರೀದಾರದ ಡೈರೆಕ್ಟ್ ನಾವೇ ಎಕ್ಸ್ಪೋರ್ಟ್ ಮಾಡಿದ್ವಿ ಸರ್, ಕಳಿಸಿದ್ವಿ ಟೋಟಲ್ ನಮ್ಮೂರು ಎಲ್ಲ ಅಷ್ಟು. ಒಳ್ಳೇದು ಪ್ರವೀಣ್, ಈಗ ನಿಮ್ಮ ಭಾಗದಲ್ಲಿ ಮಲ್ಲಿಗೆ ಬೆಳೆಯೋರು ಬೆಳೆಗಾರರು ಜಾಸ್ತಿ ಇದ್ದಾರೆ. ಇಲ್ಲಿ ಮಲ್ಲಿಗೆ ಖರೀದಿ ಮಾಡೋದಕ್ಕೆ ಒಂದು ಖರೀದಿ ಕೇಂದ್ರ ಆಗ್ಬೇಕು, ಮಾರುಕಟ್ಟೆ ಇಲ್ಲೇ ಆಗ್ಬೇಕು ಅಂತ ನೀವು ಆಶಿಸ್ತಾ ಇದ್ರಿ. ಅದನ್ನು ನೀವು ಬೆಳೆಗಾರರೆಲ್ಲರೂ ಸೇರಿಕೊಂಡು ಆ ತರದ ಒಂದು ಯೋಜನೆಯನ್ನ ಸರ್ಕಾರದ ಮುಂದಿಡಬಹುದು, ಅಥವಾ ಸ್ವತಃ ನೀವೇ ಯಾರಾದ್ರೂ, ಈಗ ನಬಾರ್ಡ್ ಅಲ್ಲಿ ಒಂದು ಈ ತರದ ಒಂದು ಆಪ್ಷನ್ಸ್ ಇದೆ, ಎಫ್ ಪಿ ಓ ಅಂತ, ಫಾರ್ಮರ್ಸ್ ಪ್ರೊಡಕ್ಟ್ ಆರ್ಗನೈಸೇಷನ್ಸ್ ಅಂತ ಇದೆ, ಆ ತರದ ಏನಾದ್ರೂ ಮಾಡ್ಕೊಂಡಿದ್ದೀರಾ ಸರ್? ಮಾಡಿದೆ ಸರ್. ನಡೀತಾ ರನ್ ಆಗ್ತಾ ಇದೆಯಾ ಸರ್? ಇಲ್ಲಿ ಇಲ್ಲಿ ರೇಷ್ಮೆ ಬೆಳೆಗಾರದೇ ಒಂದು ಮಾಡಿದೆ ಸರ್, ಇಲ್ಲಿ ಅದು ಫ್ಲಾಪ್ ಆಗ್ಬಿಡುತ್ತೆ ಸರ್, ರನ್ ಆಗಿತ್ತು. ಈಗ ಇತ್ತೀತಿ ಬರ್ತಾ ಬರ್ತಾ ಬರ್ತಾ ಅದೇನಾಗ್ಬಿಡುತ್ತೋ, ನಿರ್ವಹಣೆ ಮಾಡೋರು ಕಡಿಮೆ ಆಗ್ಬಿಡುತ್ತೆ, ನಿರ್ವಹಣೆ ಮಾಡೋರು ಬರ್ಲಿಲ್ಲ. ಹಂಗಾಗಿ ಏನ್ ಮಾಡಿದ್ರು, ರೈತರು ಅವ್ರ ಪಾಡಿಗೆ ಅವರು ಈಗ ವಾರ ಕಟ್ಲೇಬೇಕು, ವಾರ ಇದ್ ಮಾಡ್ಬೇಕಲ್ಲ, ಸಂಘ ಮಾಡ್ಬೇಕು. ಅದೇನಪ್ಪ ಅಂದ್ರೆ ರೈತರು ಹಂಚ್ಕೊಂಡು ಹಂಗೀಗ, ಹೌದು